ಈಗ ಇತ್ತೀಚೆಗೆ ನಮ್ಮ ತೋಟದಿಂದಲೇ ನಮ್ಮ ಊಟ ಎನ್ನುವುದು ಕೇಳಿ ಬರ್ತಾ ಇದೆ. ಬಹಳಷ್ಟು ಜನ ಇದರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ಮಹೇಂದ್ರ ಕರೆಯವರು, ಯಾಕೆ, ಏನು ಇದರ ಮಹತ್ವ ಅಂತ? ಈಗ ನಮ್ಮ ತೋಟದಿಂದಲೇ ನಮ್ಮ ಊಟ ಎನ್ನುವುದು ಒಂದು ತುಂಬಾ ಅಭಿಮಾನದ ಮಾತಾಗಿದೆ. ನಿಜ, ಯಾಕಂದ್ರೆ ನಮ್ಮತನ ಅಲ್ಲಿ ತುಂಬಿ ತುಳುಕ್ತಾ ಇದೆ. ನಮ್ಮತನ ಅಂದ್ರೆ ಎಷ್ಟು ಅಂದ್ರೆ ನಾವು ಮಾಡುವುದು ನಾವು, ಊಟ ಮಾಡುವುದು ಕೂಡ ನಾವು, ಎರಡೂ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ನಮ್ಮಲ್ಲೇ ಬೆಳೆದಂತಹ ಬೆಳೆ ಇರೋದ್ರಿಂದ ನಮ್ಮ ನಿಗರಾನಿಯಲ್ಲಿ ಬೆಳೀತಿದೆ, ಅದಕ್ಕೆ ಕೀಟನಾಶಕವಾಗಲಿ ರಾಸಾಯನಿಕ ಗೊಬ್ಬರವಾಗಲಿ ಯಾವುದೂ ಬಳಸಿರುವುದಿಲ್ಲ. ಸಾವಯವ ಪದ್ಧತಿಯಿಂದ ಆದಷ್ಟು ನಮ್ಮ ಮನೆಯಲ್ಲಿ ಬೆಳೆದಿರ್ತೀವಿ, ಅದು ನಮ್ಮ ನಿಗರಾನಿಯಲ್ಲಿ ಇರ್ತದೆ, ನಮಗೆ ತಾಜಾ ಕೂಡ ಸಿಗುತ್ತದೆ. ಈ ರೀತಿಯಾಗಿ ಈ ಒಂದು ನಮ್ಮ ತೋಟದಿಂದಲೇ ನಮ್ಮ ಊಟ ಎನ್ನುವ ಒಂದು ಮಾತು ಬಹಳಷ್ಟು ಪ್ರಚಲಿತವಾಗಿದೆ. ಇದರ ಮುಖ್ಯ ಕಾರಣ ಎಂದರೆ ಅಂತಾರಾಷ್ಟ್ರೀಯ ವರ್ಷ ಈ 2022 ಕೂಡ 2016-25 ತನಕ ಪೋಷಕ ಕ್ರಿಯಾ ಯೋಜನೆ ಅವಧಿಯೊಳಗೆ ಇದು ಬರ್ತದೆ. ಅದಲ್ಲದೆ ಮತ್ತೆ ಈ ವಿಶ್ವಸಂಸ್ಥೆಯು ಇನ್ನೊಂದು ಏನ್ ಮಾಡಿದೆ ಅಂದ್ರೆ ನಮ್ಮ ತೋಟದಿಂದಲೇ ಬೆಳೆದಂತಹ ಬೆಳೆ ನಮ್ಮಲ್ಲೇ ಆಗಬೇಕು, ಕೌಟುಂಬಿಕ ಕೃಷಿ ಉತ್ತೇಜನ ಕೊಡಬೇಕಂತೇಳಿ 2019-2028 ಒಂದು ದಶಕವನ್ನು ಕೂಡ ಇದಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ. ಆದ್ದರಿಂದಲೇ ಈಗ ನಮ್ಮ ತೋಟದಿಂದಲೇ ನಮ್ಮ ಊಟ ಎನ್ನುವುದು ಬಹಳಷ್ಟು ಜನಪ್ರಿಯವಾಗಿದೆ. ಇದನ್ನು ಹೆಚ್ಚಾಗಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಈಗ ರಮೇಶ್ ಮಹೇಂದ್ರಕರ್ ಅವರೇ, ನೀವು ಹೇಳಿದ್ದು ಸತ್ಯ. ಯಾಕಂದ್ರೆ ತೋಟಗಾರಿಕಾ ಒಂದು ಉತ್ಪನ್ನಗಳು ಬೆಳೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿದಂತೆ ಆಗ್ತದೆ, ಮತ್ತೆ ದೇಸಿ ಊಟ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ ಅಂತ. ಈಗ ನಮ್ಮ ತೋಟದಲ್ಲೇ ನಮ್ಮ ಊಟ ಎಂಬುದರ ಉದ್ದೇಶ ಏನು ಮುಖ್ಯವಾಗಿ? ಇದರ ಉದ್ದೇಶ ಇಷ್ಟೇ ಇದೆ. ಗ್ರಾಮೀಣ ಭಾಗದ ರೈತರಂತೂ ಅವರಲ್ಲಿ ಮನೆಯಲ್ಲಿ ಹಿತ್ತಲಲ್ಲಿ ಎಲ್ಲ ಏನಿದೆ ಆದಷ್ಟು ತಮ್ಮ ಮನೆ ಸಮೀಪ ಹಿತ್ತಲಲ್ಲಿ ಅಥವಾ ಹೊಲದಲ್ಲಿ ಇವೆಲ್ಲ ಕೃಷಿಯಿಂದ ಆದಷ್ಟು ತೋಟದ ಬೆಳೆಗಳನ್ನು ಹಣ್ಣು ತರಕಾರಿಗಳನ್ನು ಬೆಳೀತಾರೆ. ಅವರು ಅಂತೂ ಆದಷ್ಟು ಈ ಒಂದು ನಮ್ಮ ಊಟ ನಮ್ಮ ತೋಟ ಅವರಿಗೆ ಅಷ್ಟು ಇದು ಆಗುದಿಲ್ಲ. ಈ ನಗರ ಭಾಗದಲ್ಲಿ ಏನ್ ಜನರಿರ್ತಾರೆ, ನಾಗರಿಕರು ಹೆಚ್ಚಾಗಿ, ಈಗ ಜನ ಏನಿದೆ ಇವರೆಲ್ಲರೂ ಮತ್ತೊಬ್ಬರ ಮೇಲೆ ಅವಲಂಬಿತರಾಗಿರ್ತಾರೆ ಅವರವರ ತರಕಾರಿ ಹಣ್ಣುಗಳ ಸಲುವಾಗಿ. ಆದ್ದರಿಂದ ಅವರು ಆದಷ್ಟು ಅವರ ಮನೆಯಲ್ಲೇ ಸ್ವಲ್ಪ ಸ್ಥಳವಿರಲಿ, ಸ್ಥಳ ಇರಲಿಲ್ಲ ಕೂಡ ಅದೊಂದು ಮನಸ್ಸಿದ್ರೆ ಸಣ್ಣ ಸಣ್ಣ ಕುಂಡಗಳಲ್ಲಿ ಡಬ್ಬಗಳಲ್ಲಿ ಕೂಡ ತಾವು ಬೆಳೆ ಬೆಳಿಬಹುದು. ಈ ಕೊತ್ತಂಬರಿ ಇದೆ, ಕರಿಬೇವು ಇದೆ, ಇಂಥವೆಲ್ಲ ತಾವು ದಿನಾನು ಉಪಯೋಗ ಮಾಡುವಂತಹದ್ದು ಕೂಡ ನಾವು ಸಾಕಷ್ಟು ಮನೆಗಳಲ್ಲಿ ನೋಡ್ತಾ ಇರ್ತೇವೆ, ಅವೆಲ್ಲ ಬೆಳೀತಾರೆ. ಇದೇ ರೀತಿಯಾಗಿ ಉಳಿದ ಬೆಳೆಗಳನ್ನು ಕೂಡ ತರಕಾರಿ ಆಗಲಿ ಹಣ್ಣಾಗಲಿ ಮೇಲ್ಛಾವಣಿಯಲ್ಲಿ ಅಥವಾ ಬಾಲ್ಕನಿಯಲ್ಲಿ ಇಲ್ಲೆಲ್ಲ ಬೆಳೆದ್ರೆ ಅದು ಎಷ್ಟು ಒಂದು ಸಮಂಜಸವಾಗ್ತದೆ, ಮತ್ತೆ ಈ ನಮ್ಮ ತೋಟದಿಂದ ನಮ್ಮ ಊಟ ಎನ್ನುವ ಉದ್ದೇಶ ಕೂಡ ಪೂರ್ತಿಯಾಗುತ್ತದೆ. ಅಂದ್ರೆ ನಾವೇ ಬೆಳೆಯೋದು, ನಾವೇ ಊಟ ಮಾಡೋದು ಅಲ್ವಾ ಈ ನಮ್ಮ ತೋಟದಿಂದಲೇ ಅಂತ ಹೇಳುವ ಪರಿಕಲ್ಪನೆ ಅಡಿಯಲ್ಲಿ ಏನೇನು ಸಿಗ್ತದೆ ಅಂತ? ನಮ್ಮ ತೋಟದಲ್ಲಿ ನಾವು ಏನ್ ಬೆಳಿತೀವಿ ಅದನ್ನ ನಾವು ಮಾಡ್ತೇವೆ. ಬೆಳೆ ಏನಂದ್ರೆ ವಾಟ್ ಯು ಸೋ ದಟ್ ಯು ರೀಪ್ ಅಂದಂಗೆ, ನಾವು ಏನ್ ಬೆಳಿತೇವೆ ಅಡಿಗೆ ಮಾಡ್ಲಿಕ್ಕೆ ನಮಗೆ ಏನ್ ಬೇಕಾಗ್ತದೆ, ತರಕಾರಿ ಬೇಕು, ಕಾಯಿಪಲ್ಯ ಬೇಕು, ಟೊಮಾಟಿ ಇದೆ, ಬದನೆ ಇದೆ, ಮೆಣಸಿನಕಾಯಿ ಇದೆ, ಇವೆಲ್ಲ ಕೂಡ ಬೆಳಿಬಹುದು. ಇನ್ನು ನಿಂಬೆಕಾಯಿ ಇದೆ, ಸ್ವಲ್ಪ ದೊಡ್ಡ ದೊಡ್ಡ ಗಾತ್ರದ ಕುಂಡಗಳನ್ನು ಉಪಯೋಗ ಮಾಡಬಹುದು ಅಥವಾ ನೆಲ ಇದ್ರೆ ನೆಲದಲ್ಲಿ ಕೂಡ ಹಚ್ಚಬಹುದು. ನಿಂಬೆಕಾಯಿ ಇದೆ, ಕರಿಬೇವು ಇದೆ, ಆಮೇಲೆ ಸೀಬೆ ಹಣ್ಣು ಇದೆ, ಇಂಥವೆಲ್ಲ ಸಣ್ಣ ಸಣ್ಣ ದಾಳಿಂಬರ ಹಣ್ಣು ಇದೆ, ಇವೆಲ್ಲ ಹಣ್ಣುಗಳು ಕೂಡ ನಾವು ಮನೆ ತೋಟದಿಂದಲೇ ಪಡಿಬಹುದು. ಹೀಗಾಗಿ ನಮಗೆ ಏನೇನು ಸಿಗುವುದಿಲ್ಲ, ಇಲ್ಲ ಏನ್ ಬೇಕಾದ್ರೂ ಸಿಗುತ್ತದೆ. ಮನಸ್ಸೊಂದಿರಬೇಕು, ನಾವು ಮಾಡುವ ಒಂದು ನಮ್ಮಲ್ಲಿ ಛಲವಿರಬೇಕು ಅಲ್ವಾ. ಈಗ ನಾವೆಲ್ಲ ನಮ್ಮ ತೋಟ ನಮ್ಮ ಊಟ ಅಂತ ಎಲ್ಲ ಹೇಳ್ತೇವೆ, ಅದರ ಜೊತೆ ಜೊತೆಗೆ ಒಂದು ಪರಿಕಲ್ಪನೆ ಇದೆ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಕೂಡ ಇದೆ, ಕೈತೋಟ ಕೈತೋಟ ಅಂತೇವೆ. ಹಾಗೆಂದ್ರೆ ಏನು ಕೈತೋಟ ಅಥವಾ ಮನೆ ತೋಟ ಅನ್ನುವುದು? ಇದಕ್ಕೆ ಮನೆಗೆ ಹೊಂದಿಕೊಂಡಿರುವುದರಿಂದ ಮನೆ ತೋಟ ಅಂತಾರೆ. ಆಮೇಲೆ ಇದು ಕೈಯಿಂದ ಮಾಡುವಂತ ತೋಟ, ಇಲ್ಲಿ ಹೆಚ್ಚು ಯಾವುದು ಎತ್ತು ಆಗಲಿ ಮಷಿನರಿ ಆಗಲಿ ಇಲ್ಲಿ ಉಪಯೋಗ ಆಗುವುದಿಲ್ಲ. ಕೈಯಿಂದ ಉಪಯೋಗ ಮಾಡುವಂತ ಸಲಕರಣೆಗಳು ಉಪಕರಣಗಳಿಂದ ಅಷ್ಟೇ ಈ ತೋಟ ಮಾಡುವುದರಿಂದ ಕೈತೋಟ ಅಂತ ಹೇಳಿ ಇದು ಜನಪ್ರಿಯವಾಯಿತು. ಇದು ಹೆಚ್ಚಾಗಿ ಕೈತೋಟದಲ್ಲಿ ಗೃಹಿಣಿಯರು ಹೆಚ್ಚು ಇದರಲ್ಲಿ ಆತ್ಮನಿರ್ಭರತೆ ಸಂಕೇತ ಕಂಡುಬರುತ್ತದೆ, ಮತ್ತು ಹೆಣ್ಮಕ್ಕಳಿಗೆ ಬಹಳ ಗೃಹಿಣಿಯರು ಬಹಳ ಮೇಲುಗೈಯಾಗಿ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಮನೆಯಲ್ಲಿರುವಂತಹ ಹೆಣ್ಮಕ್ಕಳು ಅದನ್ನು ಬೆಳೆಯೋದು, ಅದನ್ನೇ ಉಪಯೋಗ ಮಾಡುವುದು, ಅದನ್ನ ಬಳಸಿಕೊಳ್ಳುವುದು ಅಲ್ವಾ. ಈಗ ಈ ಕೈತೋಟ ಕೈತೋಟ ಅಂತೇವಲ್ಲ, ಆ ಕೈತೋಟ ಮಾಡಿದವರಿಗೆ ಅದು ಹೇಗೆ ಉಪಯೋಗ ಅಂತ ಸ್ವಲ್ಪ ಹೇಳ್ಬೋದ ಮಹೇಂದ್ರಕರ್? ಕೈತೋಟ ಮಾಡುವುದರಿಂದ ತನು ಮನ ಧನ ಈ ಮೂರರದು ನಮಗೆ ಲಾಭ ಆಗ್ತದೆ. ತನು ಅಂದ್ರೆ ನಾವು ಸ್ವಲ್ಪ ಆದರೂ ಶ್ರಮ ಪಡ್ತೇವೆ ತೋಟದಲ್ಲಿ, ಅದರಿಂದ ನಮಗೆ ತನು ಒಂದು ಶಕ್ತಿ ಬರ್ತದೆ, ಶಾರೀರಿಕ ಶಕ್ತಿ ಕೂಡ, ದೈಹಿಕ ಶಕ್ತಿ, ದೈಹಿಕ ಆರೋಗ್ಯ ಕೂಡ ನಮಗೆ ಮೇಂಟೈನ್ ಆಗ್ತದೆ. ಅದೇ ರೀತಿ ಮನ, ನಾವು ಬೆಳೆದಂತಹ ಬೆಳೆಗಳನ್ನು ನೋಡಿದೆವು, ಹೂಗಳನ್ನು ಬಿಟ್ಟಾಗ ಹಣ್ಣುಗಳನ್ನು ಬಿಟ್ಟಾಗ ನಮ್ಮ ಮನಸ್ಸಿಗೆ ಆಗ್ತಕ್ಕಂಥ ಆನಂದ ವರ್ಣನಾತೀತ ಇರ್ತದೆ. ಅದಕ್ಕೆ ಅದು ನಮ್ಮದೇ ಆದ ತೋಟದಲ್ಲಿ ನಾವೇ ನಮ್ಮ ಕೈಯಿಂದ ಬೆಳೆಸಿದ್ದು ಬಹಳಷ್ಟು ಆನಂದ ಕೊಡುತ್ತದೆ. ಆಮೇಲೆ ಧನ, ನೀವೇನದ ದಿನಾಲು ಮತ್ತೆ ಕಾಯಿಪಲ್ಯ ಆಗಲಿ ಹಣ್ಣಾಗಲಿ ಮಾರ್ಕೆಟ್ನಿಂದ ತಗೊಳ್ಳೋದು ಉಳಿತದೆ, ಅದು ಕೂಡ ಹಣ ಕೂಡ ನಮಗೆ ಉಳಿತಾಯವಾಗುತ್ತದೆ. ಈ ರೀತಿಯಾಗಿ ನಮ್ಮ ಕೈತೋಟವು ತನು ಮನ ಧನ ಮೂರು ರೀತಿಯಿಂದ ನಮಗೆ ಸಂಪತ್ ಭರಿತವಾಗಿ ಮಾಡುತ್ತದೆ ಅಂತ ಅನ್ನೋದರಲ್ಲಿ ಸಂಶಯವಿಲ್ಲ. ಈಗ ರಮೇಶ್ ಮಹೇಂದ್ರಕರ್ ಅವರೇ, ಕೈತೋಟ ಮಾಡಿದವರಿಗೆ ಸಾಕಷ್ಟು ಪ್ರಯೋಜನ ಇದೆ, ಲಾಭ ಇದೆ ಅಂತ ಹೇಳ್ತಾರೆ, ಅಂದ್ರೆ ಅದರ ಮಹತ್ವದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಈ ಕೈತೋಟದಲ್ಲಿ ಬೆಳೆಯಲು ಅದರಲ್ಲಿ ಹೆಚ್ಚಿಗೆ ಅಂದ್ರೆ ಸಣ್ಣ ಚಿಕ್ಕ ಮಕ್ಕಳನ್ನ ನಾವು ಅಳವಡಿಸಿಕೊಳ್ಬೇಕು, ಚಿಕ್ಕ ಮಕ್ಕಳು, ಆಮೇಲೆ ವೃದ್ಧರು. ವೃದ್ಧರು ಕೂಡ ಆದಷ್ಟು ತಮ್ಮ ಸಮಯವನ್ನು ಕಳೆಯೋದಕ್ಕಾಗಿ ಈ ತೋಟದಲ್ಲಿ ಕೆಲಸ ಮಾಡಬಹುದು, ಅಥವಾ ಒಂದು ರೀತಿ ಆನಂದ ಕೂಡ ಹೊಂದುತ್ತದೆ, ಸಮಯ ಕೂಡ ಕಳೀತಾರೆ. ಅದಲ್ಲದೆ ಈ ನಿಸರ್ಗ ಜೊತೆಗೆ ಅವರು ಇದ್ದಂಗೆ ಆಗ್ತದೆ, ಅವರ ಆರೋಗ್ಯದ ಕೂಡ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಈ ರೀತಿಯಾಗಿ ಇನ್ನೊಂದೇನು ಹೇಳೋದಂದ್ರೆ ಸಣ್ಣ ಸಣ್ಣ ಬೀಜಗಳು, ಒಂದು ಸಣ್ಣ ಸಣ್ಣ ಬೀಜಗಳು ಹೆಮ್ಮರವಾಗಿ ಬೆಳೀತವೆ, ದೊಡ್ಡ ದೊಡ್ಡ ಗಿಡಗಳಾಗಿ ಬೆಳೀತವೆ, ಅವನ್ನ ತಗೋಕಂತ ಫಲ ನಾವೇನು ತಗೋತಾ ಇರ್ತೀವಿ ಅವಾಗ ಅದು ಆನಂದ ಬಹಳ ಸಿಗುತ್ತೆ. ಅದರ ಮಹತ್ವ ಈ ಶಬ್ದದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹೌದು ಹೌದು, ನಿಜ. ಮತ್ತೊಂದು, ಕೈತೋಟ ಮಾಡಿದವರಿಗೊಂದು ಧನ್ಯತೆಯ ಭಾವನೆ ಕೂಡ ಇರ್ತದೆ, ಯಾಕಂದ್ರೆ ಪ್ರಕೃತಿಯೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡ ಹಾಗೆ ಅಲ್ವಾ? ಹೌದು. ಅದು ಹೇಗೆಂದ್ರೆ ಈಗ ಸಣ್ಣ ಸಣ್ಣ ಪಟ್ಟಣದಲ್ಲಿ ನಾವು ಬೀಜಗಳು ತರ್ತೀವಿ, ಸಪೋಸ್ ಈಗ ತಗೊಳ್ಳಿ ಮೆಣಸಿನಕಾಯಿ ಇದೆ, ಟಮಾಟ ಇದೆ, ಈ ಬೀಜಗಳನ್ನು ನಾವು ಸಣ್ಣ ಸಣ್ಣ ಪಟ್ಟಣದಲ್ಲಿ ತರ್ತೀವಿ, ಸಣ್ಣ ಗಾತ್ರದಲ್ಲಿ ಇರ್ತವೆ, ಅವನ್ನು ನಾವು ನೆಲದಲ್ಲಿ ಹಾಕಿ ಬೆಳೆದ ನಂತರ ಅವು ನಮ್ಮೆದುರೆ ಬೆಳೀತವೆ. ಹೌದು, ಈ ನಮ್ಮ ಸಣ್ಣ ಚಿಕ್ಕ ಮಕ್ಕಳು ನಮ್ಮೆದುರು ಹುಟ್ಟಿರ್ತವೆ, ನಮ್ಮೆದುರೆ ಬೆಳೀತವೆ, ನಮ್ಮೆದುರೆ ದೊಡ್ಡವರಾಗ್ತಾರೆ, ನಮ್ಮೆದುರೆ ನೌಕರಿ ಮಾಡ್ತಾರೆ, ನಮ್ಮೆದುರೆ ಲಗ್ನ ಆಗ್ತಾರೆ, ಅದ್ರದ್ದು ಆನಂದ ಹೇಗಿರ್ತದೆ. ಅದೇ ರೀತಿ ಕೂಡ ನಾವು ಸಸ್ಯಗಳನ್ನು ಕೂಡ ಇದೇ ರೀತಿಯಾಗಿ ನಾವು ನೋಡ್ತಾ ಇರ್ತೀವಿ, ಸಣ್ಣ ಮೊಳಕೆ ಇರ್ತದೆ, ಆಮೇಲೆ ಸ್ವಲ್ಪ ಗಿಡ ಆಗ್ತದೆ, ಆಮೇಲೆ ಹೂವು ಬಿಡ್ಲಿಕ್ಕೆ ಬರ್ತದೆ, ಆಮೇಲೆ ಹಣ್ಣು ಕೊಡುತ್ತದೆ. ಈ ರೀತಿಯಾಗಿ ಒಂದು ಹಂತ ಹಂತವಾಗಿ ನಾವು ಏನು ಬೆಳೀತಿರ್ತೀವಿ ಅದರದ್ದು ಹಂತ ಹಂತವಾಗಿ ನಾವು ಆನಂದ ಕೂಡ ಪಡಿತಾ ಇರ್ತೀವಿ. ಈ ರೀತಿಯಾಗಿ ನಮಗೇನಿದೆ ಇದನ್ನು ನಮಗೆ ನೋಡುವುದರಿಂದ ನಾವು ಧನ್ಯರಂತ ಹೇಳ್ಬೋದು. ಅದು ಶ್ರಮ ಮಾಡಿದರಂತೂ ಮತ್ತಿಷ್ಟು ಹೆಚ್ಚಿನ ಧನ್ಯತೆ ಬರ್ತದೆ. ಈಗ ನೀವೆಲ್ಲ ತೋಟಗಾರಿಕಾ ಇಲಾಖೆಯಲ್ಲಿ ಅಧಿಕಾರಿಗಳಾಗಿ ನಿವೃತ್ತಿ ಹೊಂದಿದವರು, ಈಗ ನಮ್ಮ ತೋಟ ನಮ್ಮ ಊಟ ಅಂತೆಲ್ಲ ಹೇಳ್ತೇವೆ, ಆದ್ರೆ ಆ ಒಂದು ಪರಿಕಲ್ಪನೆಯನ್ನ ನಮ್ಮದನ್ನಾಗಿಸಿಕೊಳ್ಬೇಕು ಅಥವಾ ನಮ್ಮ ಒಂದು ಜೀವನದ ಭಾಗವಾಗಿ ಅದನ್ನು ಅಳವಡಿಸಿಕೊಂಡು ಆರೋಗ್ಯಪೂರ್ಣವಾದ ಬದುಕನ್ನ ಮಾಡಬೇಕಲ್ಲ, ಅದಕ್ಕೆ ಏನ್ ಮಾಡಬೇಕು ಅಂತ? ನಾವು ತೋಟ ಮಾಡಬೇಕಂತೇಳಿ, ಕೈತೋಟ ಮಾಡಬೇಕಂತೇಳಿ ಮನಸ್ಸು ಮಾಡಿದೇವು ಅಂದ್ರೆ ಅದರಿಂದ ಏನಾಗ್ತದಂದ್ರೆ ತಾನಾಗಿ ತಾನು ಒಂದು ಮನಸ್ಸಿದ್ರೆ ಮಾರ್ಗ ಅಂತೇಳಿ ದಾರಿ ತೋರಿಸ್ತದೆ. ಅಥವಾ ಯಾರಾದರೂ ತೋಟ ಮಾಡಿದವರು ಇದ್ರೆ ಅವ್ರ ಹತ್ರ ಹೋಗ್ತೀವಿ, ಅವ್ರ ಹತ್ರ ಒಂದಷ್ಟು ಏನಾದರೂ ಸಲಹೆ ಸೂಚನೆ ತಗೋತೀವಿ, ಯಾವ ರೀತಿ ಮಾಡಬೇಕು ಏನ್ ಮಾಡಬೇಕು. ಯಾಕಂದ್ರೆ ನಮಗೆ ಸುಮ್ ಕೂಡುವುದಿಲ್ಲ, ಒಮ್ಮೆ ತಲೆಯಲ್ಲಿ ಅದು ಗೀಳು ಬಂತಂದ್ರೆ ಅದು ಎಲ್ಲಾದರೂ ಹೋಗಿ ಏನಾದರೂ ಹದಿ ಹುಡುಕ್ಲಿಕ್ಕೆ ಶುರು ಆಗ್ತದೆ. ಈ ರೀತಿ ಹೋದ ನಂತರ ಅದಕ್ಕೆ ನಮಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಸಂಕಲ್ಪ ಸಣ್ಣದಿರಲಿ, ಅದರಿಂದ ನಾವು ಪ್ರಾರಂಭ ಮಾಡ್ತೀವಿ. ಆಮೇಲೆ ಬರ್ತಾ ಬರ್ತಾ ನಮ್ಮ ಅನುಭವವೇ ನಮಗೆ ಕೆಲಸ ಕೊಡ್ತದೆ. ಅದರಿಂದ ನಾವೇನದ ಈ ತೋಟದ ಗೀಳು ಒಮ್ಮೆ ಇದಕ್ಕೆ ಹತ್ತಿ ತಂದ್ರೆ ಮನುಷ್ಯ ಏನಿದೆ ಒಂದು ಅಡಿಕ್ಟ್ ಆಗಿಬಿಡ್ತಾನೆ, ತೋಟದ ಕೂಡ ಅಡಿಕ್ಟ್ ಆಗೋದು ಬಹಳ ಮಹತ್ವದಿದೆ. ಹೌದು, ಅದಕ್ಕೆ ಹೊಂದಿಕೊಂಡು ಜೀವನವನ್ನು ಮಾಡ್ತಾನೆ ಅಂತ. ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಹೌದು ಇಷ್ಟೆಲ್ಲ ಲಾಭ ಇದೆ ಮಾಡಬಹುದು ಎಲ್ಲ ಹೇಳ್ತೇವೆ, ಆದ್ರೆ ತೋಟಗಾರಿಕೆಯ ಬಗ್ಗೆ ಈ ರೀತಿ ಮಾಹಿತಿ ಎಲ್ಲಿಂದ ಪಡೆಯುವುದು? ತೋಟಗಾರಿಕೆ ಮಾಹಿತಿ ತೋಟಗಾರಿಕೆ ಇಲಾಖೆ ಪಡೆಯಬಹುದು, ಪುಸ್ತಕ ಮತ್ತು ಪತ್ರಿಕೆಗಳಿಂದ ಕೂಡ ಸ್ವಲ್ಪ ಪಡೆಯಬಹುದು, ಆದರೆ ಅದು ಪರಿಪೂರ್ಣ ಆಗುವುದಿಲ್ಲ. ತೋಟಗಾರಿಕೆ ಇಲಾಖೆದವರು ಕೂಡ ಹೇಳ್ತಾರೆ, ಆದರೆ ಯಾರು ಅನುಭವಿಸ್ತಿರ್ತಾರೆ ತೋಟ ಯಾರು ಮಾಡಿರ್ತಾರೆ ಅವರ ಹತ್ರ ಹೋಗಿ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕಳೆದು ಅವರು ಯಾವ ರೀತಿ ಮಾಡ್ತಾರೆ ಏನ್ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ನಮ್ಮಲ್ಲಿ ಏನಾದರೂ ಸಂಶಯಾಸ್ಪದ ಪ್ರಶ್ನೆಗಳೇನಿದ್ರೆ ಅದನ್ನ ಪರಿಹಾರ ಮಾಡಿಕೊಂಡು ನಾವು ಮುಂದುವರಿಯೋದು ಬಹಳ ಅಗತ್ಯ. ನೀವೆಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ಈ ಕೈತೋಟ ಮಾಡುವುದಕ್ಕೆ ಏನೇನು ಮಾಡಬೇಕಾಗ್ತದೆ ಅಂತ? ಕೈತೋಟ ಮಾಡಬೇಕಾದ್ರೆ ಮಾನಸಿಕವಾಗಿ ನಾವು ನಿಶ್ಚಯ ತಗೋಬೇಕು, ನಿರ್ಧಾರ ಮಾಡಬೇಕು ಕೈತೋಟ ಮಾಡಬೇಕಾಗಿದೆ. ಆಮೇಲೆ ಶಾರೀರಿಕ ಕೂಡ ಸ್ವಲ್ಪ ನಾವು ಸಶಕ್ತರಾಗಿರಬೇಕು, ಆಮೇಲೆ ಇಲ್ಲಾಂದ್ರೆ ನಾವು ಮತ್ತೊಬ್ಬರ ಮೇಲೆ ಅವಲಂಬನವಾಗಬೇಕಾಗ್ತದೆ. ಆಮೇಲೆ ಸ್ಥಳ, ಅದಕ್ಕೆ ಏನ್ ಬೇಕಾಗ್ತದೆ, ಕೈತೋಟ ಮಾಡಲಿಕ್ಕೆ ಸ್ಥಳ ಎಷ್ಟಿದೆ, ನಮ್ಮ ಕೆಪಾಸಿಟಿ, ನಮ್ಮ ಯೋಗ್ಯತೆಗೆ ತಕ್ಕಂತೆ, ನಮ್ಮ ಕ್ಷಮತೆಗೆ ತಕ್ಕಂತೆ ಎಷ್ಟು ಸಾಧ್ಯದ ಅಷ್ಟು ಮೊದಲು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಬೇಕು. ಆಮೇಲೆ ಹೆಚ್ಚಿನ ಹೆಚ್ಚಿನ ಬರ್ತಾ ಬರ್ತಾ ಆಮೇಲೆ ಜಾಗನೇ ಇಲ್ಲ ನಮ್ಮಲ್ಲಿ, ನೆಲದಲ್ಲಿ ಇಲ್ಲ, ನಾವು ಅಪಾರ್ಟ್ಮೆಂಟ್ ಮೇಲೆ ಇರ್ತೀವಿ ಅಂದ್ರೆ ತೊಟ್ಟಿಗಳು ಕುಂಡಗಳಲ್ಲಿ ಕೂಡ ನೀವು ಈ ಬೆಳೆಯನ್ನು ಬೆಳೆಯಬಹುದು. ಈ ರೀತಿಯಾಗಿ ಏನಿದೆ, ತೋಟ ಮಾಡೋಕೆ ಕೆಲವು ಸಲಕರಣೆ ಬೇಕಾಗ್ತದೆ, ಆಮೇಲೆ ಬೀಜ ಸಸಿಗಳು ಇವೆಲ್ಲ ನೀವು ನರ್ಸರಿನಿಂದ ಪಡಿಬಹುದು, ತೋಟಗಾರಿಕೆ ಇಲಾಖೆಯಿಂದ ಕೂಡ ಪಡಿಬಹುದು. ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಮಹೇಂದ್ರಕರ್ ಅವರೇ, ಎಲ್ಲ ಬೆಳೆಗಳಿಗೂ ತೋಟಗಾರಿಕಾ ಬೆಳೆ ಇರಲಿ ಯಾವುದೇ ಇರಲಿ ಅದಕ್ಕೆ ಒಂದು ಸೂಕ್ತವಾದ ಕಾಲಮಾನ ಅಥವಾ ಋತುಮಾನ ಅಂತ ಹೇಳ್ತೇವೆ. ಹಾಗೆ ನಮ್ಮ ಕೈತೋಟ ಮಾಡಲು ಒಂದು ಆ ರೀತಿಯ ಋತುಮಾನ ಕಾಲ ಅಂತ ಏನಾದ್ರೂ ಇದೆ? ಕೈತೋಟ ಮಾಡಲಿಕ್ಕೆ ಹೆಚ್ಚಾಗಿ ಈಗ ನಾವು ಕೃಷಿಗೆ ಒಳ್ಳೆಯ ಒಂದು ಸೂಕ್ತ ಕಾಲ ಅಂದ್ರೆ ಮಳೆಗಾಲ. ಹೌದೌದು, ಬೇಸಿಗೆ ಕಾಲದಲ್ಲಿ ನಾವು ಅದರ ತಯಾರಿ ಮಾಡ್ಕೋಬೇಕಾಗ್ತದೆ, ಮಳೆಗಾಲದಲ್ಲಿ ನಾವು ಪ್ರಾರಂಭ ಮಾಡಬೇಕು ಕೃಷಿ ಮಾಡೋದಾಗ, ಬೀಜ ಹಾಕೋದಾಗಲಿ, ಬಿತ್ತೋದಾಗಲಿ, ಸಸಿ ಹಚ್ಚೋದಾಗಲಿ. ಯಾಕಂದ್ರೆ ಅವಾಗ ವಾತಾವರಣ ಕೂಡ ತಂಪಿರ್ತದೆ, ಹವಾಮಾನ ಕೂಡ ಸಸಿಗಳಿಗೆ ಗಿಡಗಳಿಗೆ ಅನುಕೂಲವಾಗಿರ್ತದೆ. ಈ ರೀತಿಯಾಗಿ ಏನಿದೆ, ನಾವು ಮಳೆಗಾಲದಲ್ಲಿ ಹೆಚ್ಚಿನ ಬೆಳೆಗಳನ್ನು ಬೆಳೆದ ನಂತರ ಚಳಿಗಾಲ ಏನು ಪ್ರಾರಂಭ ಆಗ್ತದೆ ಅವಾಗ ನಮ್ಮ ಅದರ ಬೆಳೆ ಬರ್ತದೆ. ಹೂವಾಗಲಿ ಕಾಯಿಯಾಗಲಿ ಹಣ್ಣಾಗಲಿ ಹೆಚ್ಚಿನ ಹೆಚ್ಚು ಅಂದ್ರೆ 100 ದಿವಸದಲ್ಲಿ ನಮ್ಮ ಬೆಳೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ 100 ದಿವಸದಲ್ಲಿ ಒಂದು 3 ತಿಂಗಳು ಕಳೆದಂಗೆ ಆಗ್ತದೆ. ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ಹೋಗ್ತೀವಿ, ಮತ್ತೊಂದು ಕಾಲಕ್ಕೆ ಹೋಗ್ತೀವಿ ನಾವು, ಮಳೆಗಾಲದಿಂದ ಚಳಿಗಾಲಕ್ಕೆ ಹೋಗ್ತೀವಿ, ಚಳಿಗಾಲದಿಂದ ಮತ್ತೆ ಅದೇ ಮಳೆಗಾಲದಲ್ಲಿ ಏನು ಬೆಳೆ ಬೆಳಿತೀವಿ ಅದು ಕೂಡ ಬೇಸಿಗೆಯಲ್ಲಿ ನಾವು ಬೆಳಿಬಹುದು. ಅದಕ್ಕೇನಿದೆ ತಕ್ಕದಾದಂತಹ ನೀರು ಮತ್ತು ಸ್ವಲ್ಪ ವಾತಾವರಣ ಕಲ್ಪಿಸಿ ಕೊಡಬೇಕಾಗ್ತದೆ. ಈಗ ಕೈತೋಟದಲ್ಲಿ ಏನೇನು ಬೆಳಿಬಹುದು ಮಹೇಂದ್ರಕರ? ಕೈತೋಟದಲ್ಲಿ ನಾವು ನೋಡಿ ನಮ್ಮ ಬೇಕಾಗ್ತಕ್ಕಂತಹ ತರಕಾರಿಗಳು ನಾವು ದಿನಾಲು ಏನು ಉಪಯೋಗ ಮಾಡ್ತೀವಿ, ಟೊಮಾಟೊ ಇದೆ, ಬದನೆ ಇದೆ, ಮೆಣಸಿನಕಾಯಿ ಇದೆ, ಕೊತ್ತಂಬರಿ ಇದೆ, ಆಮೇಲೆ ಪಲ್ಯದಲ್ಲಿ ಮೆಂತೆ ಇದೆ, ರಾಜಗಿರಿ ಇದೆ, ಪಾಲಕ್ ಇದೆ, ಎಲೆಕೋಸು ಇದೆ, ಶುಂಠಿ ಇದೆ, ಉಳ್ಳಾಗಡ್ಡಿ ಇದೆ, ಇವೇನ ಕುಂಬಳ ಹಾಗಲ್ಲ ಅವರೇ ಇಂಥ ಬಳ್ಳಿ ಕೂಡ ನಾವು ಹಾಕಬಹುದು. ಒಂದೊಂದು ಬಳ್ಳಿ ಒಂದೊಂದು ಎರಡು ಬೀಜ ಹಾಕಿಬಿಟ್ರೆ ನಿಮ್ಗೆ ಕನಿಷ್ಠ ಏನಿಲ್ಲ ಅಂದ್ರೆ 200-300 ತನಕ ಕಾಯಿಗಳು ಬಿಡ್ತವೆ. ಮತ್ತೆ ಹೂವು ಕೂಡ ಚೆಂಡು ಇದೆ, ಸೇವಂತಿಗೆ ಇದೆ, ಡೇರೆ ಹೂವು ಇದೆ, ರಾಖಿ ಹೂವು ಇದೆ, ಗುಲಾಬು, ಕನಕಾಂಬರ, ಮಲ್ಲಿಗೆ ಇಂಥವೆಲ್ಲ ಹೂಗಳು ಕೂಡ ಬೆಳೀತವೆ. ಈ ರೀತಿಯಾಗಿ ಸಾಕಷ್ಟು ಇವು ನಾವು ಎಲ್ಲ ಏನು ಬೆಳಿತೀವಿ ತಾಜಾ ಮತ್ತು ಶುದ್ಧವಾಗಿರ್ತವೆ, ಬಹಳಷ್ಟು ಸರಿಯಾಗಿರ್ತದೆ. ಅದಲ್ಲದೆ ಹಣ್ಣುಗಳಲ್ಲಿ ಕೂಡ ಪಪ್ಪಾಯಿ ಇದೆ, ಸೀಬೆ ಇದೆ, ದಾಳಿಂಬೆ ಇದೆ, ಇವು ಕೂಡ ನಾವು, ಮಾವು ಇದೆ, ಅಂಜೀರ್ ಇದೆ, ಇವೆಲ್ಲ ಕೂಡ ಹಣ್ಣು ಕೂಡ ಸ್ಥಳ ಇದ್ರೆ ನೆಲದಲ್ಲಿ ಹಾಕಿದ್ರೆ ಅವು ಕೂಡ ಬರ್ತವೆ. ಈಗ ಕೈತೋಟದಲ್ಲಿ ಏನಾದ್ರು ಪ್ರಕಾರಗಳಂತ ಇವೆನ್ನ ಹೇಗೆ ಅಂತ? ಹಾ, ಕೈತೋಟದಲ್ಲಿ ಕೆಲವು ಪ್ರಕಾರಗಳಂದ್ರೆ ನಾವು ಮಾಡುವಂತಹ ಒಂದು ಕಾರ್ಯವಾಗಿ ಮತ್ತು ಸ್ಥಳ ಈ ರೀತಿಯಾಗಿ ಅದನ್ನು ವಿಂಗಡಿಸಬಹುದು. ಕೈತೋಟಗಳಲ್ಲಿ ಬೆಳೆ ಮತ್ತು ಸ್ಥಳ ಆಶ್ರಯ ಹಾಗೂ ಮಾಧ್ಯಮಗಳ ಮೇಲೆ ವಿಂಗಡಿಸಬಹುದು. ಇದನ್ನು ಹೇಗೆಂದ್ರೆ ಕೈತೋಟಗಳ ಬೆಳೆಗಳ ಪ್ರಕಾರ, ತರಕಾರಿ ತೋಟ ತರಕಾರಿ ಬೆಳೆಯುವುದು, ಹೂಗಳು ಬೆಳೀತಾ ಇದ್ರೆ ಹೂಗಳ ತೋಟ ಅಂತಾರೆ, ಹಣ್ಣುಗಳು ಬೆಳೀತಾ ಇದ್ರೆ ಹಣ್ಣುಗಳ ತೋಟ ಅಂತಾರೆ, ಔಷಧಗಳ ಸಸ್ಯಗಳು ಬೆಳೀತಾ ಇದ್ರೆ ಔಷಧ ತೋಟ ಅಂತಾರೆ, ಅಲಂಕಾರಿಕ ಸಸ್ಯಗಳು ಮನಸ್ಸಿಗೆ ಹೆಚ್ಚಿನ ಆನಂದ ಕೊಡತಕ್ಕಂಥ ಆಹ್ಲಾದಕರವಾದಂತಹ ಗಿಡಗಳು ಇದು ಅಂದ್ರೆ ಅಲಂಕಾರಿಕ ಗಿಡಗಳು ಇದ್ರೆ ಅದಕ್ಕೆ ಅಲಂಕಾರಿ ತೋಟ ಅಂತಾರೆ. ಈ ರೀತಿಯಾಗಿ ಇನ್ನು ಕೈತೋಟ ನೆಲದ ಮೇಲೆ ಆಯಾ ಸ್ಥಳದ ಮೇಲೆ ಯಾವ ರೀತಿಯ ನೆಲಂಗಳ ಫ್ಲೋರ್ ಅಂದ್ರೆ ನಾವು ನೆಲದಲ್ಲಿ ಏನು ಬೆಳಿತೀವಿ ನೆಲಂಗಳ ತೋಟ ಅಂತಾರೆ. ಮೇಳಿಗೆ ಮೇಲೆ ಟೆರೆಸ್ ಗಾರ್ಡನ್ ಅಂತೀವಿ, ಮೇಳಿಗೆ ತೋಟ ಆಗ್ತದೆ. ಆಮೇಲೆ ಛಾವಣಿ ರೂಫ್ ಗಾರ್ಡನ್ ಅಂದ್ರೆ ಛಾವಣಿ ಮೇಲೆ ಏನು ಬೆಳಿತೀವಿ ಅದಕ್ಕೆ ಛಾವಣಿ ತೋಟ ಅಂತಾರೆ. ಕೈಸಾಲೆ ಬಾಲ್ಕನಿಯಲ್ಲಿ ಏನು ಬೆಳಿತೀವಿ ಅದಕ್ಕೆ ಕೈಸಾಲೆ ತೋಟ ಅಂತಾರೆ. ಇನ್ನು ಕೆಲವು ಈಗೀಗ ಇತ್ತಲಾಗಿ ಇವನ್ನು ಕೈಸಾಲೆನೂ ಇಲ್ಲ ಇದನ್ನೂ ಇಲ್ಲ ಅಂದ್ರೆ ಕೂಡ ಗೋಡೆ ಮೇಲೆ ಕೂಡ ಬೆಳೆಯುವಂತಹ ಒಂದು ತೋಟ ಇದೆ, ಲಂಬ ತೋಟ ಅಂತಾರೆ ಅದಕ್ಕೆ. ಆಮೇಲೆ ತೂಗು ಹಾಕೋ ತೋಟ, ಈ ಹ್ಯಾಂಗಿಂಗ್ ಗಾರ್ಡನ್ ಅಂತಾರೆ, ಅದು ತೂಗು ತೋಟ ಕೂಡ ಬರ್ತಾ ಇದೆ. ಹೀಗೆ ಇದರಲ್ಲಿ ಕೂಡ ಏನು ಜನರು ಒಂದೊಂದು ಆವಿಷ್ಕಾರ ಮಾಡ್ತಾರೆ, ಏನೇನೋ ಒಂದು ಹೊಸ ಹೊಸ ಪದ್ಧತಿ ಮಾಡ್ತಾರೆ, ಅಳವಡಿಸಿಕೊಳ್ತಾರೆ, ಅದನ್ನ ಜನಪ್ರಿಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಜನಪ್ರಿಯ ಆಗ್ತವೆ ಕೂಡ. ಆಮೇಲೆ ಕೈತೋಟ ಬೆಳೆಸುವ ಆಧಾರಕ್ಕೆ ಇನ್ನು ಕೆಲವು ಪಾತ್ರೆಗಳು ಅಂದ್ರೆ ನಾವು ಕುಂಡಗಳಾಗಲಿ ಡಬ್ಬಿ ಆಗಲಿ ಇಂಥವೆಲ್ಲ ನಾವು ಉಪಯೋಗ ಮಾಡಿಕೊಂಡ್ರೆ ಅಲ್ಲಿ ಕೂಡ ನಾವು ಮಾಡಬಹುದು. ಆಮೇಲೆ ತರಕಾರಿ ತೋಟ, ಇಲ್ಲಿ ಏನಿದೆ ವರ್ಷ ಪೂರ್ತಿ ನಾವು ಬರುವಂತಹ ತರಕಾರಿಗಳು ಯಾವ್ಯಾವ ಬರ್ತವೆ ಅಂತ ಹೇಳಿ ನಾವು ಸ್ವಲ್ಪ ಲೆಕ್ಕ ಹಾಕಿದ್ವಿ. ಈಗ ಸಪೋಸ್ ಬೆಂಡೆಕಾಯಿ ಇದೆ, ಚೌಳಿಕಾಯಿ ಇದೆ, ಅದು ಹೆಚ್ಚಾಗಿ ಬೇಸಿಗೆಯಲ್ಲಿ ಬರ್ತದೆ. ಇನ್ನು ಟೊಮಾಟೊ ಇದೆ, ಮಳೆಗಾಲದಲ್ಲಿ ಬರೋಲ್ಲ, ಬೇಸಿಗೆಯಲ್ಲಿ ಬದನೆ ಟೊಮಾಟೊ ಅದು ಚೆನ್ನಾಗಿ ಬರ್ತದೆ, ಮಳೆಗಾಲದಲ್ಲಿ ಇಲ್ಲಿ ಬರೋದಿಲ್ಲ. ಈ ರೀತಿಯಾಗಿ ಇನ್ನು ಬಳ್ಳಿಕಾಯಿಗಳು ಮಳೆಗಾಲದಲ್ಲಿ ಹಾಕಿದ್ರೆ ಪೂರ್ಣ ಬೇಸಿಗೆ ತನಕ ನಮ್ಮ ಕಾಯಿಗಳು ಕೊಡ್ತವೆ. ಈ ರೀತಿಯ ತರಕಾರಿ ತೋಟ ಆಯ್ತು. ಹೂಗಳು ವರ್ಷ ಪೂರ್ತಿ ಬರುವಂತಹ ಹೂಗಳನ್ನು ನಾವು ನೋಡಿಕೊಂಡು ಯಾವ್ಯಾವ ಹೂಗಳು ಯಾವ ಸೀಸನ್ ಅಲ್ಲಿ ಬರ್ತವೆ ಸ್ವಲ್ಪ ನೋಡ್ಕೊಂಡು ಬಿಟ್ರೆ ಅದು ಕೂಡ ನಮಗೆ ವರ್ಷ ಪೂರ್ತಿ ಬರುವಂಗಿರ್ತದೆ. ಹಣ್ಣುಗಳು ಕೂಡ ಬಹುವಾರ್ಷಿಕವಾಗಿ ಗುಲಾಬಿ, ಮಲ್ಲಿಗೆ, ಕನಕಾಂಬರ ಇದೆಲ್ಲ ಬರ್ತಾವಲ್ಲ, ಅವು ಕೂಡ ಇದೆ. ಅದು ಒಮ್ಮೆ ಹಚ್ಚಿ ಬಿಟ್ರೆ ಅದು ಬರೀ ಸ್ವಲ್ಪ ನೋಡ್ಕೊಂಡು ಬಿಟ್ರಾಯ್ತು. ಕನಕಾಂಬರ ಇದೆ, ಮಲ್ಲಿಗೆ ಇದೆ, ಗುಲಾಬಿ ಇವೆ, ಇವೆಲ್ಲ ಕೂಡ ಚೆನ್ನಾಗಿ ಬರ್ತಾ ಇರ್ತವೆ. ಆಮೇಲೆ ಇನ್ನು ಹಣ್ಣುಗಳ ತೋಟ, ಪಪ್ಪಾಯಿ ಇದೆ, ಬಾಳೆ ಇದೆ, ಇದು ಯಾವಾಗಲೂ ಬರ್ತಾ ಇರ್ತವೆ. ಇವು ನಮಗೆ ಒಂದೆರಡು ಗಿಡ ಹಚ್ಚಿಬಿಟ್ರೆ ವರ್ಷ ಪೂರ್ತಿ ಇವು ಬರ್ತವೆ. ಆಮೇಲೆ ಸೀತಾಫಲ ಇದೆ, ಅಂಜೀರ್ ಇದೆ, ಮಾವು ಇದೆ, ಇವು ಕೂಡ ಜಾಗ ಇತ್ತಂದ್ರೆ ಔಷಧಿ ಸಸ್ಯಗಳು ಕೂಡ ಬೆಳೆಸುವಂತ ಒಂದು ಅವಕಾಶ ಇದೆ. ಔಷಧಿ ಸಸ್ಯಗಳು ಬಹಳ ಇದೆ. ಈಗ ನಾನು ಉದಾಹರಣೆಗೆ ಒಂದು ಕರಿತೀನಿ, ಮಜ್ಜಿಗೆ ಹುಲ್ಲು ಅಂತ ಹೇಳಿ ಬರ್ತದೆ, ಲೇಮನ್ ಗ್ರಾಸ್ ಅಂತಾರೆ, ಅದು ಮನೆಯಲ್ಲಿ ಇರಲೇಬೇಕು. ಆಮೇಲೆ ಕರಿಬೇವು ಇದೆ, ಅದು ಕೂಡ ಔಷಧಿಯಾಗಿ ಉಪಯೋಗ ಮಾಡ್ತಾರೆ. ಆಮೇಲೆ ಇನ್ನೊಂದೇನಿದೆ ಅಂದ್ರೆ ಈ ದೊಡ್ಡಪತ್ರೆ ಗಿಡ ಅಂತ ಅಂತಾರೆ, ಅಜವಾನ ಎಲೆ, ಅಜವಾನ ವಾಸನ ಬರುತ್ತೆ, ಅದು ಕೂಡ ಬಹಳಷ್ಟು ಉಪಯೋಗ ಗಿಡ ಇದೆ. ಇಂಥ ಒಂದು ಔಷಧಿ ಗಿಡ ಕನಿಷ್ಠ ಏನಿಲ್ಲ ಅಂದ್ರೆ 4-5 ಗಿಡಗಳಾದರೂ ಔಷಧಿ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಇರಲೇಬೇಕಂತ ಒಂದು ಸನ್ನಿವೇಶ ಇದೆ. ಆಮೇಲೆ ಅಲಂಕಾರಿಕ ತೋಟದಲ್ಲಿ ಹೆಚ್ಚಿನ ಅಲಂಕಾರಿಕ ಗಿಡಗಳು ಇರ್ತವೆ, ಅದು ಹೂವನ್ನು ಕೂಡ ಇರಬಹುದು, ಎಲೆಗಳಲ್ಲಿ ಕೂಡ ವಿನ್ಯಾಸ ಇರಬಹುದು, ಆ ರೀತಿಯಾಗಿ ಹೆಚ್ಚಿನ ಒಂದು ಅಲಂಕಾರಿಕ ಗಿಡಗಳು ಇರ್ತವೆ. ಆಮೇಲೆ ಇನ್ನೊಂದು ಹುಲ್ಲಿನ ಹಾಸು, ಈ ಲಾನ್ ಅಂತ ಇರ್ತೇವೆ, ಅದು ಕೂಡ ನಾವು ಸ್ವಲ್ಪ ಸ್ಥಳ ಹೆತ್ತು ನಾವು ನಿಸರ್ಗದ ಜೊತೆ ಕೂಡಬೇಕು ಹೇಳ್ಬೇಕಂತಂದ್ರೆ ಆ ಹುಲ್ಲಿನ ಹಾಸಿಗೆ ಕೂಡ ನಾವು ಮಾಡಬಹುದು. ಅದು ಹುಲ್ಲಿನ ಹಾಸಿಗೆ ಕೂಡ ಇತ್ತಂದ್ರೆ ಲಾನ್, ಅದು ಕೂಡ ನಮಗೆ ಕೈತೋಟಕ್ಕೆ ಒಂದು ಮೆರುಗು ಕೊಡುತ್ತದೆ. ಈಗ ರಮೇಶ್ ಮಹೇಂದ್ರಕರ್ ಅವರು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಏನಂತ ಹೇಳಿದ್ರೆ, ಕೆಲವೊಮ್ಮೆ ಈ ರೀತಿಯ ಕೈತೋಟ ಮಾಡುವಾಗ ತಾಂತ್ರಿಕ ಸಹಾಯ ಕೂಡ ಬೇಕಾಗ್ತದೆ ಅಂತ, ಏನೇನು ಬೇಕಾಗ್ತದೆ ಸ್ವಲ್ಪ ಹೇಳ್ತೀರಾ? ಪ್ರತಿಯೊಂದು ಯಾವುದೇ ಒಂದು ಕ್ರಿಯಾಶೀಲ ಕೆಲಸದಲ್ಲಿ ತಾಂತ್ರಿಕತೆ ಬಹಳ ಪ್ರಮುಖವಾದ ಒಂದು ಪಾತ್ರ ವಹಿಸುತ್ತದೆ. ಈ ಕೈತೋಟದ ತಾಂತ್ರಿಕತೆ ಅಂದ್ರೆ ಸಸ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸಸ್ಯಗಳ ಪೂರ್ಣ ಜೀವನ ಚಕ್ರ, ಯಾವಾಗ ಬೆಳೀತವೆ, ಯಾವಾಗ ಹೂವು ಬಿಡ್ತವೆ, ಅದೆಲ್ಲ ಆ ಪ್ರಕಾರವಾಗಿ ನಾವು ನಡ್ಕೊಳ್ಳಿಕ್ ಬರ್ತದೆ. ಆಮೇಲೆ ಅವಕ್ಕೆ ಯಾವ್ದು ಸ್ಥಳ ಅನುಕೂಲ ಇದೆ, ಯಾವ್ದು ಹವಾಮಾನ ಅನುಕೂಲ ಇದೆ, ಇವೆಲ್ಲ ತಾಂತ್ರಿಕತೆಯಲ್ಲಿ ಬರ್ತದೆ. ಆಮೇಲೆ ಅದಕ್ಕೆ ನಮಗೆ ಮಾಡತಕ್ಕಂತಹ ಒಂದು ಕೈತೋಟ ಯಾವ ರೀತಿ ಮಾಡಬೇಕಾದ್ರೆ ಒಂದು ಯೋಜನೆ ಪ್ರಯೋಜನೆಗಳು ಯೋಜನೆ ಮಾಡಬೇಕು, ವಿನ್ಯಾಸ ಮಾಡಬೇಕು, ಎಲ್ಲಿ ಏನ್ ಹಾಕಬೇಕು. ಯಾಕಂದ್ರೆ ನೆರಳಲ್ಲಿ ಬೆಳೆಯುವುದಿಲ್ಲ, ಬಿಸಿಲಲ್ಲಿ ಕೆಲವು ಬರುವಂಗಿಲ್ಲ, ಕೆಲವು ನೆರಳು ಬೇಕಾಗ್ತದೆ. ನೆರಳು ಅಂದ್ರೆ ಬಿಸಿಲು ಮಿಸಿಲಿತ ನೆರಳು ಬೇಕಾಗ್ತದೆ, ಒಂದ್ ಕೆಲವು ಪೂರ್ಣ ಇಡೀ ದಿವಸ ನಮ್ಗೆ ಬಿಸಿಲು ಬೇಕಾಗ್ತದೆ. ಇಂಥವೆಲ್ಲ ಅದರದ ಜೀವನ ಚಕ್ರ, ಅದರದ ಸಸ್ಯದ ಬಗ್ಗೆ ಪೂರ್ಣ ತಿಳುವಳಿಕೆ ತಿಳ್ಕೊಂಡ್ರೆ ನಾವು ಈ ಕೈತೋಟ ಮಾಡಿ ಸಸ್ಯಗಳನ್ನು ಬೆಳೆದು ಅದರಲ್ಲಿ ನಾವು ಸಫಲರಾಗೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ಯಾವುದೇ ಒಂದು ಕೃಷಿಯಾಗಲಿ ಅಥವಾ ತೋಟಗಾರಿಕೆಯಲ್ಲಿ ಇರುವಂತಹ ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾಗ ನಾವು ಕೊನೆಗೆ ಕೇಳೋದು ಅದರಿಂದ ಆಗುವ ಲಾಭ ಏನು ಅಂತ. ಲಾಭ ಇಲ್ಲದೆ ಇವತ್ತು ವ್ಯವಹಾರ ಇಲ್ಲ, ಯಾವುದು ಜಗತ್ತೇ ನಡೆಯುವುದಿಲ್ಲ. ಈಗ ಈ ರೀತಿಯಾಗಿ ಮಾಡುವುದರಿಂದ ನಮಗೆ ಏನೇನು ಲಾಭಗಳಾಗ್ತವೆ ಅನ್ನೋದನ್ನು ಸ್ವಲ್ಪ ಹೇಳ್ತೀರಾ? ಮೊದಲನೇದಾಗಿ ಕೃಷಿ ಎಂದರೆ ಲಾಭವಿಲ್ಲದ ಒಂದು ವ್ಯವಹಾರ ವ್ಯವಸಾಯ ಅಂತೇಳಿ ಒಂದು ಪ್ರಸಿದ್ಧ ಆಗಿದೆ. ಆದರೂ ಕೂಡ ಕೈತೋಟದಿಂದ ನಾನು ಹೇಳ್ತೇನೆ ಲಾಭ ಇಲ್ಲ ಅಂತ ಹೇಳಿ ಅನ್ನೋಂಗಿಲ್ಲ. ಕೈತೋಟದಿಂದ ಏನಿಲ್ಲಂದ್ರೂ ಕೂಡ ನಾವು ಸಣ್ಣ ಒಂದು ಕೈತೋಟದೇ ಪ್ರಮಾಣ ತಗೊಂಡೇವು ಅಂದ್ರೆ ನಮಗೆ ಅಟ್ಲೀಸ್ಟ್ ತಾಜಾ ಒಂದು ಹಣ್ಣು ಸಿಗ್ತದೆ, ಪರಿಶ್ರಮ ಕೊಡುತ್ತದೆ. ಇದೇ ರೀತಿ ತೋಟಗಾರಿಕೆಯಲ್ಲಿ ಕೂಡ ನಾವು ಏನಿದೆ ಸಾವಯವ ಬೆಳೆಯೋದ್ರಿಂದ ರಾಸಾಯನಿಕ ಮುಕ್ತವಾದಂತಹ ವಿಷಕಾರಿ ಇಲ್ಲದಂತಹ ನಾವು ಒಂದು ಬೆಳೆಗಳನ್ನು ಪಡಿಬಹುದು. ಹಣ್ಣಾಗಲಿ ಹೂವಾಗಲಿ ಮತ್ತು ಈ ಗಿಡಗಳು ಬೆಳೆಯುವುದರಿಂದ ಶುದ್ಧ ಗಾಳಿ ಸಿಗುತ್ತದೆ. ಮತ್ತು ಇದಲ್ಲದೆ ಏನಾದ್ರೂ ಸುತ್ತಮುತ್ತಲಿನ ನಮ್ಮ ಪರಿಸರವು ಕೂಡ ಪ್ರದೂಷಣ ರಹಿತವಾಗಿರುತ್ತದೆ. ಮತ್ತೆ ಗಿಡ ಗಂಟಿ ಇರುವುದರಿಂದ ದೊಡ್ಡ ದೊಡ್ಡ ಗಿಡಗಳು ಮಾವಿನ ಗಿಡ ಇವೆಲ್ಲ ಸೀಬೆ ಗಿಡ ಇರುವುದರಿಂದ ಗಿಳಿ ಪಕ್ಷಿಗಳು ಇವೆಲ್ಲ ಕೂಡ ಇರ್ತವೆ. ಮತ್ತೆ ಸಂಪನ್ಮೂಲಗಳಂತ ನೆಲ ಮಣ್ಣು ನೀರು ಕೂಡ ಹೆಚ್ಚಿನ ಒಂದು ತ್ಯಾಜ್ಯ ವಸ್ತುಗಳು, ಇದಕ್ಕಿಂತ ನಾವು ಅದನ್ನು ಬಳಸಿ ನಾವು ಮಣ್ಣನ್ನು ಕೂಡ ನಾವು ಫಲವತ್ತತೆ ಮಾಡಬಹುದು. ಹೆಚ್ಚಿನ ನೀರು ಕೂಡ ಒಳ್ಳೆ ನೀರು ಬೇಕಾಗಿಲ್ಲ. ಈ ಕೈ ತೋಟದಲ್ಲಿ ಹೆಚ್ಚಾಗಿ ನಾನು ಹೇಳಿದ್ದೇನೆ ಮನೆಯಲ್ಲಿ ಬಳಸಿದ ನೀರು, ನಾವು ಹಾಂಡೆ ಬಾಂಡೆ ಏನು ತೊಳಿತೀವೋ ಅದು ನೀರು, ಬಟ್ಟೆ ಗಿಟ್ಟೆ ಒಗಿತೀವೋ ಅದು ನೀರು ಕೂಡ ನಾವು ಉಪಯೋಗ ಮಾಡಬಹುದು. ನೀರು ಇಲ್ರಿ ನಮ್ಮಲ್ಲಿ ಅಂತ ಒಂದು ಏನು ನೆವ ಹೇಳ್ತಾರೆ ಅದು ಕೂಡ ನಾವು ತೊಡೆದು ಹಾಕಬಹುದು. ಇನ್ನು ಹೆಚ್ಚಿನ ಇದರದ ಕೈತೋಟದ ಬಗ್ಗೆ ಏನಿದೆ, ನೀವೊಬ್ಬರು ಕೈತೋಟ ಮಾಡಿದ್ರಿ, ಒಂದು ನಾಲ್ಕಾರು ಎಂಟು ಮಂದಿ ನಿಮ್ಮ ಜನೆ ನಿಮ್ಮಲ್ಲೇ ಇದ್ದಾರೆ, ನಿಮ್ಮ ಅಪಾರ್ಟ್ಮೆಂಟ್ ನಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಸ್ನೇಹ ಗಳಿಸಲಿಕ್ಕೆ ಸಾಧ್ಯ, ಸ್ನೇಹ ಗಳಿಸಲಿಕ್ಕೆ ಆಗ್ತದೆ. ನಿಮ್ಮಲ್ಲೆಲ್ಲ ಬಂದು ಕೇಳ್ತಾರೆ ಏನ್ರಿ ನೀವು ಮೊನ್ನೆ ನಾವು ಟೊಮಾಟಿ ಕೊಟ್ಟಿದ್ರೆ ಬಹಳ ಚೆನ್ನಾಗಿತ್ತು, ಬಹಳ ರುಚಿ ಇತ್ತು, ಏನ್ ಮಾಡಿದ್ರಿ, ಹ್ಯಾಂಗ್ ಮಾಡಿದ್ರಿ, ಹಿಂಗ್ ಮಾಡಿದೆವು. ಅವರು ಕೂಡ ಮಾಡುವ ಒಂದು ಪ್ರಯತ್ನ ಮಾಡ್ತಾರೆ. ನೀವು ಆಟೋಮೆಟಿಕ್ ಆಗಿ ಅಂದ್ರೆ ಏನು ಹೇಳಾರ್ದೆ ಅವರಲ್ಲಿ ಒಂದು ಶಕ್ತಿ ನೀವು ಕ್ರಿಯಾಶೀಲ ಬೆಳೆಸಿದಂಗೆ ಆಗ್ತದೆ. ಅವರು ಕೂಡ ನಿಮ್ಮ ಕಡೆ ಒಲವುತ್ತಾರೆ. ಈ ರೀತಿಯಾಗಿ ನೀವು ಅವರೊಂದು ಬೆಳೀತಾರೆ, ನೀವೊಂದು ಬೆಳೀತಾರೆ, ನಿಮ್ಮ ಎಕ್ಸ್ಚೇಂಜ್ ಕೂಡ ಆಗಬಹುದು. ನಿಮ್ಮ ವಿಚಾರ ಅವರ ವಿಚಾರ ಅವರ ಅನುಭವ ಜ್ಞಾನವೃದ್ಧಿ ಆಗ್ತದೆ, ಮತ್ತೆ ಗೆಳೆತನ ಕೂಡ ವೃದ್ಧಿ ಆಗ್ತದೆ, ಮತ್ತೆ ಒಬ್ಬರಿಗೊಬ್ಬರು ಪರಿಚಯ ಆಗ್ತಾರೆ. ಇವೆಲ್ಲ ಇದು ಕೂಡ ಒಂದು ಲಾಭನೇ ಅಂತ ಅನ್ಬೇಕು. ಆಮೇಲೆ ಕೈತೋಟ ಮಾಡ್ಕೋತ ಹೋದಂಗೆ ನಿಮ್ಗೆ ಅನುಭವ ಕೂಡ ಆಗ್ತದೆ, ನಿಮಗೆ ಜ್ಞಾನ ಕೂಡ ಸಿಗ್ತದೆ. ಮತ್ತೆ ನೀವು ಕೂಡ ಏನಾದರೂ ಒಂದು ಹೆಚ್ಚಿನ ಒಂದು ಸ್ವಲ್ಪ ಏನಾದರೂ ಮಾಡಿದ್ರೆ ಅಂದ್ರೆ ನಿಮ್ಗೆ ಕೂಡ ಒಂದು ಸಂಶೋಧನೆ ಆದಂಗೆ ಆಗ್ತದೆ. ವಿಸ್ಮಯಕಾರಿ ಘಟನೆಗಳು ಕೂಡ ನೀವು ಇದನ್ನ ಯಾವಾಗಲೂ ಕೈತೋಟ ಮಾಡುವಾಗ ನೀವೊಂದು ಡೈರಿ ಇಡೋದು ಬಹಳ ಮುಖ್ಯದ. ದಿನಚರಿ ಇಟ್ಟು ಅದನ್ನಲ್ಲಿ ಏನಾಗ್ತದೆ, ಏನ್ ಬರೀತದೆ, ಯಾವಾಗ ಬೀಜ ಹಾಕಿದ್ರಿ, ಯಾವಾಗ ಬೆಳೀತು, ಯಾವಾಗ ಮೊಳಕೆ ಬಂತು, ಇವೆಲ್ಲ ಇರೋದ್ರಿಂದ ನಿಮಗೆ ಬಹಳಷ್ಟು ಸಹಕಾರಿ ಆಗ್ತದೆ. ಇದು ಕೂಡ ನೀವು ಡೈರಿ ಮೇಂಟೈನ್ ಮಾಡ್ತಾ ಇರಬೇಕು. ಇನ್ನು ಕೆಲವು ನೀವು ನೋಡ್ರಿ, ಒಂದು ಮಾವಿನ ಗಿಡ ಇದೆ, ಸೀಬೆ ಗಿಡ ಇದೆ, ನಿಮ್ಮ ಮನೆ ಆದ್ರೆ ನೋಡ್ರಿ ಮುಂಜಾನೆ ನೀವು ತಾನೇ ಪಕ್ಷಿಗಳು ಬಂದು ಕಲರವ ಮಾಡಿಬಿಟ್ಟು ಅಂದ್ರೆ ತಾವು ಎದ್ದು ಬಿಡ್ತೀರಿ. ಯಾಕೆ ಪಕ್ಷಿಗಳ ನಾದ, ಪಕ್ಷಿಗಳ ಒಂದು ಇದು ಸೌಂಡ್ ಬಹಳ ಒಳ್ಳೆಯದು ನಿಮಗೆ ಅನಿಸ್ತದೆ, ಕಿವಿಗೆ ಇಂಪಾಂಗ್ ಅನಿಸ್ತದೆ. ಮತ್ತು ನೀವು ಕೈ ತೋಟದಲ್ಲಿ ಹೆಚ್ಚಿನ ಸಮಯ ಕಳೆಯೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ, ಶುದ್ಧವಾದ ಗಾಳಿ ಸಿಗ್ತದೆ, ನಿಮ್ಮ ಪುಪ್ಪಸಕ್ಕೆ ಹೆಚ್ಚಿನ ಶಕ್ತಿ ಕೂಡ ಸಿಗ್ತದೆ. ಮತ್ತೆ ಕೆಲವೊಮ್ಮೆ ಈ ಕೈತೋಟ ಮಾಡುವವರು ಈ ಟೆರೆಸ್ ಗಾರ್ಡನ್ ಇಂಥದೆಲ್ಲ ಮಾಡುವುದರಿಂದ ಕೆಲವೊಂದು ಫಲಪುಷ್ಪ ಪ್ರದರ್ಶನ ಅಥವಾ ಈ ತೋಟಗಾರಿಕೆಯವರದ್ದು ಕೃಷಿ ಇಲಾಖೆಯವರದ್ದು ಕೆಲವೊಂದು ಪ್ರದರ್ಶನಗಳಲ್ಲೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅದು ಬಹಳ ಮಹತ್ವದ್ದು. ಸ್ಥಳೀಯ ಫಲಪುಷ್ಪ ಪ್ರದರ್ಶನಗಳಂತೂ ಇವು ಇಲಾಖೆಯವರು ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೂ ಕೂಡ ನಾವು ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಮಾಡಬಹುದು. ನಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಕನಿಷ್ಠ ಒಂದು 34 ಜನ ಇದ್ದಾರೆ, 50 ಜನ ಇದ್ದಾರೆ, 50 ಜನರದ್ದು ಎಲ್ಲಾರ್ದು ಹೇಳ್ಬೋದು. ನಿಮ್ ಟೆರೆಸ್ ಗಾರ್ಡನ್ ಅಲ್ಲಿ ಏನ್ ಬೆಳೆದಿರ್ತೀರಿ ಒಂದು ತೊಂದಿವಿ, ಯಾರು ನೋಡ್ತಾರೆ ಅದನ್ನ ಜಡ್ಜ್ ಮಾಡೋದು, ಯಾರು ಸರಿಯಾಗಿ ಬೆಳಿದಾರೆ, ಏನ್ ಮಾಡಿದ್ದಾರೆ ಗೊತ್ತಾಗ್ತದೆ. ಅವರು ಯಾವ ರೀತಿ ಬೆಳೆದ್ರು ಅದು ಕೂಡ ಅನುಭವ ಎಲ್ಲರಿಗೂ ಸಿಗ್ತದೆ. ಈ ರೀತಿಯ ಫಲಪುಷ್ಪ ಪ್ರದರ್ಶನದಿಂದ ನಮಗೇನು ಗೊತ್ತಿಲ್ಲ ಅದು ಕೂಡ ಗೊತ್ತು ಮಾಡ್ಲಿಕ್ಕೆ ಆಗ್ತದೆ. ನಮಗೇನು ಗೊತ್ತಾಗಿರ್ತದೆ ಇಂದು ಜನರಿಗೆ ಗೊತ್ತಿಲ್ಲ ಅದು ಕೂಡ ನಾವು ತಿಳುವಳಿಕೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡೋದ್ರಿಂದ ಬಹಳಷ್ಟು ಇದಾಗ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರ ನಮ್ಮ ತೋಟದಲ್ಲಿ ನಮ್ಮ ಊಟ ಮಾಡುವುದರಿಂದ ನಮ್ಮ ಆರೋಗ್ಯವೂ ವೃದ್ಧಿ ಆಗ್ತದೆ, ಮತ್ತೆ ನಮಗೆ ಒಂದು ಮಾನಸಿಕ ನೆಮ್ಮದಿನೂ ಕೂಡ ಸಿಗ್ತದೆ, ಸಾಮಾಜಿಕವಾಗಿ ನಮಗೆ ಒಂದು ಗೌರವವನ್ನು ಸಿಗ್ತದೆ ಅಲ್ವಾ? ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಭಾಗಿಯಾದೀವಿ, ನಮಗೆ ಒಳ್ಳೆ ಪ್ರೈಸ್ ಸಿಕ್ತು, ಪ್ರಶಸ್ತಿ ಸಿಕ್ತಂದ್ರೆ ನಾವು ಪ್ರಶಂಸೆಗೆ ಪಾತ್ರರಾಗ್ತೀವಿ. ನಾವು ನಮ್ಮನ್ನು ಎಲ್ಲರೂ ಕೇಳಿಕ್ ಶುರು ಮಾಡ್ತಾರೆ, ಏನ್ರಿ ಏನ್ರಿ ಏನ್ರಿ. ಈ ರೀತಿಯಾಗಿ ಜನಪ್ರಿಯವಾಗಲಿಕ್ಕೆ ಒಂದು ಮಾರ್ಗ ಕೂಡ ಇದೆ. ಇಂಥ ಒಂದು ಕೈತೋಟ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಹಿಂದೆ ಕೈತೋಟ ಮಾಡೋಣ ಅಂತೇಳಿ ಒಂದು ಪ್ರತಿಜ್ಞೆ ಮಾಡಿಕೊಳ್ಳೋಣ ಮತ್ತು ಕೈತೋಟದಿಂದ ಆಗುವಂತಹ ಲಾಭಗಳನ್ನು ನಾವು ಪಡೆಯೋಣ. ಹೌದು, ನಿಜ, ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ರಮೇಶ್ ಮಹೇಂದ್ರಕರ್ ಅವರೇ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ದೇಸಿ ಆಹಾರದ ಬಗ್ಗೆ, ಕೈತೋಟದ ಬಗ್ಗೆ, ಕೈತುತ್ತಿನ ಬಗ್ಗೆ, ಈ ರೀತಿ ಸಾವಯವ ಕೃಷಿಯ ಬಗ್ಗೆ ಹೆಚ್ಚಿನ ಒಲವು ವ್ಯಕ್ತ ಆಗ್ತಾ ಇರುವುದರಿಂದ ನಮ್ಮ ತೋಟದಿಂದಲೇ ನಮ್ಮ ಊಟ ಮಾಡುವುದರಿಂದ ನಾವು ಆರೋಗ್ಯಪೂರ್ಣವಾದಂತಹ ಬದುಕನ್ನು ಮಾಡಬಹುದು, ಒಂದು ಆತ್ಮನಿರ್ಭರತೆಯ ಬಾಳನ್ನ ಮಾಡಬಹುದು ಅನ್ನೋದರ ಬಗ್ಗೆ ಇಷ್ಟು ಹೊತ್ತಿನ ತನಕ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಕೊನೆಯದಾಗಿ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಬಹುದಾ? ನನ್ನ ದೂರವಾಣಿ ಸಂಖ್ಯೆ 9448288049. ನಾನೊಮ್ಮೆ ಹೇಳ್ತೇನೆ, 9448288049. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ರಮೇಶ್ ಮಹೇಂದ್ರಕರ್ ಇಜೇರಿ ಅವರು ಈ ತೋಟಗಾರಿಕೆ ಬೆಳೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಇಷ್ಟು ಹೊತ್ತಿನ ತನಕ ಮಾತಾಡಿದ್ರಿ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಗೆ ಈ ಅವಕಾಶ ಕೊಟ್ಟದಕ್ಕಾಗಿ ಆಕಾಶವಾಣಿಯವರಿಗೂ ಕೂಡ ನಾನು ಧನ್ಯವಾದ. ಇದುವರೆಗೆ ತಜ್ಞವಾಣಿಯಲ್ಲಿ ನಮ್ಮ ತೋಟದಿಂದಲೇ ನಮ್ಮ ಊಟ ಈ ಕುರಿತು ತೋಟಗಾರಿಕಾ ಇಲಾಖೆಯ ನಿವೃತ್ತ ಅಧಿಕಾರಿಗಳಾದ ರಮೇಶ್ ಮಹೇಂದ್ರಕರ್ ಇಜ್ಜೇರಿಯವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಂಗೊಳ್ಳಿಯ ಸಿದ್ದಪ್ಪ ಮರ್ಯಪ್ಪ ಹಿತ್ತಲ್ಮನಿ ಮತ್ತು ಸಂಗಡಿಗರಿಂದ ಹಲಗೆ ವಾದನ.